ಆಕಾಶವಾಣಿ ಮಡಿಕೇರಿ. ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ವಿವಿಧ ಹಣ್ಣುಗಳ ಸಂಸ್ಕರಣೆ ಕುರಿತು ಗೋಣಿಕೊಪ್ಪದ ಹೇಮಂತ್ ಕುಮಾರ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕೇಳುಗರೆ, ಗುಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಇದೆಯಲ್ಲ, ಇಲ್ಲಿ ವಿವಿಧ ಹಣ್ಣುಗಳ ಸಂಸ್ಕರಣೆ ನಡೀತಾ ಇದೆ. ಪ್ಯಾಷನ್ ಫ್ರೂಟು, ಕಿತ್ತಳೆ, ಅನಾನಸ್ಸು, ಮಾವು, ಹೀಗೆ ಈ ಸಂಸ್ಕರಣೆ ಕೆಲಸ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಘದ ಕಾರ್ಯದರ್ಶಿಯಾಗಿರುವ ಹೇಮಂತ್ ಕುಮಾರ್ ಅವರು ನಮ್ಮ ಜೊತೆಗೆ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹೇಮಂತ್ ಕುಮಾರ್ ಅವರೇ, ವಿಚಾರಗಳನ್ನ ನಮ್ಮ ಶ್ರೋತೃಗಳಿಗೆ ತಿಳಿಪಡಿಸಿ. ನಮಸ್ಕಾರ, ನಾನು ಹೇಮಂತ್ ಕುಮಾರ್ ಅಂತ, ಇಲ್ಲಿ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಸುಮಾರು 12 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಹೇಗೆ ಹಣ್ಣನ್ನು ಸಂಸ್ಕರಣೆ ಮಾಡ್ತೀವಿ, ಹೇಗೆ ರೈತರು ಇಲ್ಲಿ ತಂದು ಕೊಡುವಂತಹ ಹಣ್ಣುಗಳನ್ನು ನಾವು ಪರಿಷ್ಕರಣೆ ಮಾಡೋದು, ಮತ್ತು ಅದರಿಂದ ಹೇಗೆ ಉತ್ಪನ್ನಗಳನ್ನು ತಯಾರಿಸ್ತೀವಿ ಅನ್ನೋದನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ಕಿತ್ತಳೆ ಹಣ್ಣು, ಕಿತ್ತಳೆಹಣ್ಣು ಬೆಳೆಗಾರರು ನಮ್ಮ ಸಂಘಕ್ಕೆ ನೇರವಾಗಿ ತಂದು ಕೊಡ್ತಾರೆ, ಅದಕ್ಕೆ ಉತ್ತಮ ಬೆಲೆ ಕೊಟ್ಟು ನಾವು ಖರೀದಿಸ್ತೇವೆ. ಅದನ್ನ ಫಸ್ಟ್ ನಾವು ಮ್ಯಾನ್ಯುವಲ್ ಆಗಿ ಮತ್ತೆ ಮೆಷಿನರಿಯಲ್ಲಿ ವಾಶ್ ಮಾಡ್ತೀವಿ. ಅದರಲ್ಲಿ ಕ್ರಿಮಿಕೀಟಗಳಿಗೆ ಸಿಂಪಡಣೆ ಮಾಡಿರುವಂತಹ ಕ್ರಿಮಿಕೀನಾಶಕಗಳು ಇರ್ತದೆ, ಅದನ್ನ ನಾವು ವಾಶ್ ಮಾಡಿ ಅಲ್ಲಿಂದ ಅದನ್ನ ಕ್ರಷರ್ ಸಿಎಫ್ಟಿಆರ್ಐಯಿಂದ ಖರೀದಿಸಿದಂತ ಮೆಷಿನರೀಸ್ ನಮ್ಮಲ್ಲಿ ಇದೆ. ಅದರಲ್ಲಿ ಇಡೀ ಕಿತ್ತಳೆ ಹಣ್ಣನ್ನ ಅದರೊಳಗಡೆ ಹಾಕಿ ಅದರಿಂದ ನಮಗೆ 2 ತರ ಜ್ಯೂಸ್ ಬರ್ತದೆ. ಒಂದು ಸೊನೆ ಮಿಕ್ಸ್ ಇತ್ತು, ಮತ್ತೊಂದು ಸಿಹಿ ಮಿಕ್ಸ್ ಇತ್ತು. ನಾವು ಅದನ್ನ ಶೇಖರಣೆ ಮಾಡ್ತೀವಿ. ಉತ್ಪಾದನೆ ಮಾಡಿದ ತಕ್ಷಣ ಅದನ್ನ ನಾವು ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ಬಿಡೋದಿಲ್ಲ, ಅದನ್ನ ನಾವು ಶೇಖರಣೆ ಮಾಡ್ತೀವಿ. ಶೇಖರಣೆ ಮಾಡಲಿಕ್ಕೆ ನಾವು ಅದಕ್ಕೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಅನ್ನ ಆಡ್ ಮಾಡ್ತೀವಿ. ಉದಾಹರಣೆಗೆ KMS, ಪೊಟಾಸಿಯಂ ಮೆಟಾಬೈಸಲ್ಫೇಟ್, ಮತ್ತೆ ಸಿಟ್ರಿಕ್ ಆಸಿಡ್ ಅಂತ ಹೇಳಿ ಅದನ್ನ ಸೇರಿಸಿ ಅದನ್ನ ಶೇಖರಣೆ ಮಾಡಿ ಇಟ್ಟುಕೊಂಡು ತದನಂತರ ಯಾವಾಗ ಬೇಕು ಆಗ ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ಸ್ಕ್ರಾಶ್ ಆಗಿ ಪರಿವರ್ತನೆ ಮಾಡಿ ಲೇಬಲ್ ಮಾಡಿ ಅದನ್ನು ಮಾರುಕಟ್ಟೆಗೆ ಮಾರಾಟ ಮಾಡ್ತೀವಿ. ಅದೇ ರೀತಿ ಪೈನಾಪಲ್ ಅನ್ನೋದು ಕೇರಳ ಮತ್ತು ಸಿರಿಸಿಯಿಂದ ನಾವು ಅದನ್ನ ಖರೀದಿಸ್ತೇವೆ. ಅದರಲ್ಲಿ 2 ತರವಿದೆ, ಒಂದು ಟೇಬಲ್ ಪರ್ಪಸಸ್. ಟೇಬಲ್ ಪರ್ಪಸಸ್ ಅಂದ್ರೆ ಕ್ವೀನ್ಸ್ ವೆರೈಟಿ, ಅದು ಮಾರುಕಟ್ಟೆಯಲ್ಲಿ ನೇರವಾಗಿ ತಿನ್ನುವಂತಹ ಪೈನಾಪಲ್. ಇನ್ನೊಂದು ಮೊರಿಷಸ್ ವೆರೈಟಿ, ಮೊರಿಷಸ್ ವೆರೈಟಿ ಬಂದು ಕ್ಯಾನಿಂಗ್, ಅದೆಲ್ಲ ಕಾರ್ಖಾನೆಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಯೂಸ್ ಮಾಡುವಂತದ್ದು. ಅದನ್ನ ಸ್ಲೈಸ್ ಮಾಡ್ತೀವಿ, ಅದರಿಂದ ಪಲ್ಪ್ ತೆಗಿತೀವಿ. ಉದಾಹರಣೆಗೆ ಸ್ಲೈಸ್ ಮಾಡೋದು ಹೇಗೆ ಅಂದ್ರೆ, ಫಸ್ಟ್ ಪೈನಾಪಲ್ ಅನ್ನು ತಂದು ಅದನ್ನ ಕೋರ್ ಮಾಡಿ ಅದು ಸ್ಲೈಸ್ ಆಗಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿಕೊಂಡು ಅದನ್ನ ಕ್ಯಾನ್ಗಳಲ್ಲಿ ತುಂಬಿಸಿ, ಅದಕ್ಕೆ ಬೇಕಾಗಿ ಸಕ್ಕರೆನೇ ಅದಕ್ಕೆ ಪ್ರಿಸರ್ವೇಟಿವ್, ಸಕ್ಕರೆ ರಸವನ್ನ ಅದಕ್ಕೆ ತುಂಬಿಸಿ ಅದನ್ನ ಕನ್ವೇಯರ್ ಎಕ್ಸಾಸ್ಟ್ ಬಾಕ್ಸ್ ಅಂತ ಹೇಳಿ ಇದೆ, ಕನ್ವೇಯರ್ ಅಲ್ಲಿ ಪಾಸ್ ಮಾಡಿ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳೆಲ್ಲ ಇದಾಗ್ತದೆ. ಅದನ್ನ ಪುನಃ ಮುಚ್ಚಳ ಸೀಲ್ ಮಾಡಿ ತದನಂತರ 40 ನಿಮಿಷಗಳ ಕಾಲ ರಿಟಾರ್ಟ್ಸ್ ಅಂತ ಪ್ಯಾಶ್ಚರೈಸೇಷನ್ ಅಂತ ಮಾಡ್ತೀವಿ, ಅದರಲ್ಲಿ ಅದನ್ನ ನಾವು ಬಾಯ್ಲ್ ಮಾಡಿ ಅಲ್ಲಿಂದ ಪುನಃ ಅದನ್ನ ಕೂಲ್ ಮಾಡಿ ಪುನಃ ಅದಕ್ಕೆ ಲೇಬಲ್ ಮಾಡಿ ಮಾರ್ಕೆಟ್ಗೆ ಬಿಡ್ತಾ ಇದೀವಿ. ಹೀಗೆ ಪೇಷನ್ ಫ್ರೂಟ್ ಆಗಲಿ, ಪೇಷನ್ ಫ್ರೂಟ್ ಇದೇ ರೀತಿ ರೈತರು ತಂದು ಕೊಡ್ತಾರೆ, ನಾವು ಅದರಿಂದ ರಸವನ್ನು ತೆಗೆದು ಅದಕ್ಕೆ ಶುಗರ್ ಆಡ್ ಮಾಡಿ ಮಾರ್ಕೆಟ್ಗೆ ಮಾಡ್ತಾ ಇದೀವಿ. ಹೇಗಿದೆ ಪ್ಯಾಷನ್ ಫ್ರೂಟ್ ನಮ್ಮ ಕೊಡಗಿನಲ್ಲಿ ಲಭ್ಯತೆ, ಮತ್ತು ಬೇರೆ ಕಡೆಯಿಂದ ಏನಾದರೂ ತೆಗೆದುಕೊಳ್ತೀರಾ? ಪೇಷನ್ ಫ್ರೂಟ್ ಮುಂಚೆ ನಮಗೆ ಸಿಗೋದು ಸ್ವಲ್ಪ ಕಷ್ಟ ಇತ್ತು, ಈಗ ಸುಮಾರು ರೈತರು ಎಲ್ಲಾ ಬೆಳೀತಾ ಇದ್ದಾರೆ, ಅದೊಂದು ಇಂಟರ್ ಕ್ರಾಪ್ ಆಗಿ ಬೆಳೀತಾ ಇರೋದ್ರಿಂದ ನಮಗೆ ಈಗ ಆದಷ್ಟು ಪೇಷನ್ ಫ್ರೂಟ್ ಬರ್ತಾ ಇದೆ. ಅದಕ್ಕೆ ವ್ಯವಸಾಯ ಬೇಕಾಗಿಲ್ಲ, ಅಷ್ಟು ಪ್ರಮಾಣದಲ್ಲಿ ಗೊಬ್ಬರನೂ ಅದಕ್ಕೆ ಇದು ಬೇಕಾಗಿಲ್ಲ. ಯಾವುದೇ ಒಂದು ಸೈಡ್ ಅಲ್ಲಿ ಮನೆ ಹತ್ರ ಅಲ್ಲಿ ಇಲ್ಲಿ ಬೆಳ್ಕೊಂಡು ತಂದು ಕೊಡ್ತಾ ಇದಾರೆ, ಅದಕ್ಕೆ ನಾವು ಉತ್ತಮ ಬೆಲೆ ಕೊಡ್ತಾ ಇದೀವಿ. ಮುಂಚೆ ಕಮ್ಮಿ ಕೊಡ್ತಿದ್ವಿ, ಈಗ 30 ರೂಪಾಯಿ ತನಕ ರೇಟ್ ಕೊಡ್ತಿದೀವಿ, ಅದರಿಂದ ಮಾರುಕಟ್ಟೆಯಲ್ಲಿ ಅದರ ಬೆಲೆಯೂ ಜಾಸ್ತಿ ಇದೆ. ಹಾಗೇನು ನಾವು ಇಲ್ಲಿ ಖರೀದಿ ಮಾಡಿ ಅದರಿಂದ ಜ್ಯೂಸ್ ಅನ್ನು ಮಾಡಿ ಮಾರ್ಕೆಟಿಂಗ್ ಮಾಡ್ತಿದೀವಿ, ಉತ್ತಮ ಒಂದು ಬೆಳವಣಿಗೆ ಅಂತ ಕಾಣ್ತಾ ಇದೆ. ಈ ವರ್ಷ ಅಂತೂ ಪೇಷನ್ ಫ್ರೂಟ್ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಬಂದಿದೆ, 4,000 ಕೆಜಿಯಷ್ಟು ಪೇಷನ್ ಫ್ರೂಟ್ ನಾವು ಆಗಲೇ ಖರೀದಿಸಿದೀವಿ, ಇನ್ನು ಮುಂದಕ್ಕೆ ಇನ್ನು ಜಾಸ್ತಿ ಬರ್ತದೆ ಅಂತ ನಿರೀಕ್ಷೆ ಇದೆ. ಕೊಡಗು ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಪ್ಯಾಷನ್ ಫ್ರೂಟ್ ಅನ್ನ ತೆಗೆದುಕೊಳ್ತಾ ಇದೀರಾ? ಮೈಸೂರು, ಈ ಕಡೆ ಪಿರಿಯಾಪಟ್ಟಣ, ಹುಣಸೂರು ತಾಲೂಕಲ್ಲೂ ಬೆಳೀತಾ ಇದ್ದಾರೆ, ಚಿಕ್ಕಮಂಗಳೂರಿಂದ ಬರ್ತಾ ಇದೆ. ನಮ್ಮ ಕೊಡಗಿನಲ್ಲಿ ಸೋಮಾರಪೇಟೆ ಬಾರ್ಡರ್ ಆ ಕಡೆ ಸುಬ್ರಹ್ಮಣ್ಯ ಆ ಕಡೆಯಿಂದ ಪ್ಯಾಷನ್ ಫ್ರೂಟ್ ಬೆಳೀತಾ ಇದೀವಿ, ತಗೊಳ್ತೀರಾ ಅಂತ ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ. ನಾವು ಯಾರಾದ್ರೂ ಬೇಡ ಅಂತ ಹೇಳ್ತಾ, ನಾವು ತಗೊಳ್ತಾ ಇದೀವಿ. ಪ್ಯಾಷನ್ ಫ್ರೂಟ್, ಕಿತ್ತಳೆ, ಹಾಗೆ ಅನಾನಸ್ಸು, ಹೇರಳಿ, ಮಾವು, ದ್ರಾಕ್ಷಿ, ಇವುಗಳ ಒಂದು ಸಂಸ್ಕರಣೆನೂ ನಡೀತಾ ಇದೆ ಅಲ್ವಾ? ಕೈಹುಳಿಲಿ ನಾವು ಸ್ಕ್ವಾಶ್ ಮಾಡ್ತಾ ಇದೀವಿ, ಮಾಮ್ಲೆಟ್ ಜಾಮ್ ಮಾಡ್ತಿದೀವಿ, ಕಿತ್ತಳೆಯಲ್ಲಿ ಜಾಮ್ ಸ್ಕ್ವಾಶ್ ತರ ಮಾಡ್ತೀವಿ, ಕಿರಳಿಕಾಯಲ್ಲಿ ಮಾಡ್ತಿದೀವಿ, ಸೀಬೆಕಾಯಲ್ಲೂ ಅಷ್ಟೇ, ಸೀಬೆಕಾಯಲ್ಲಿ ಜಾಮ್ ಮಾಡ್ತಿದೀವಿ, ಪಲ್ಪ್ ಮಾಡ್ತಿದೀವಿ, ಮತ್ತೆ ಮಾವಿನಲ್ಲಿ ಸ್ಲೈಸಸ್ ಅಂತ ಮಾಡ್ತೀವಿ, ಪಲ್ಪ್ ಮಾಡ್ತಿದೀವಿ, ಜಾಮ್ ಮಾಡ್ತೀವಿ. ಅದರಲ್ಲಿ ಸುಮಾರು ಕಮ್ಮಿ ಅಂದ್ರೆ ಒಂದು 100 ಉತ್ಪನ್ನಗಳನ್ನು ನಾವು ಈಗಾಗಲೇ ತಯಾರಿಸ್ತಾ ಇದೀವಿ. ಅದಕ್ಕೆ ನುರಿತ ನಮ್ಮ ನೌಕರ ವರ್ಗದವರು ಇದ್ದಾರೆ, ಅವ್ರ ಸಹಾಯದಿಂದ ನಾವು ಯಾವುದೇ ಈಗ ಬೆಳೆಗಾರರು ಏನೇ ಹಣ್ಣುಗಳನ್ನು ತಂದುಕೊಂಡ್ರೆ ಅವರೇ ಉಪಯೋಗಿಸಿಕೊಳ್ಳೋಕಾಗಿ ಮಾಡ್ಕೊಳ್ಳಿಕ್ಕಾಗಲು, ಅದೇ ರೀತಿಯು ನಾವು ಮಾರ್ಕೆಟ್ ಅಲ್ಲದೆ ಅವರಿಗೆ ಜಾಬ್ ವರ್ಕ್ ಟೈಪ್ ಅಲ್ಲಿ ಉತ್ಪನ್ನಗಳನ್ನು ತಯಾರಿಸಿಕೊಡ್ತಿದ್ದೀವಿ. ಇಲ್ಲಿ ಸಂಸ್ಕರಣೆ ಮಾಡಿ ಎಲ್ಲೆಲ್ಲಿಗೆ ಸರಬರಾಜು ಮಾಡ್ತೀರಿ? ಸಂಸ್ಕರಣೆ ಮಾಡಿ ಕೊಡಗಿನಾದ್ಯಂತ ಮಾರುಕಟ್ಟೆ ವ್ಯವಸ್ಥೆ ಇದೆ, ಮೈಸೂರು, ಬೆಂಗಳೂರು, ಮುಂಬೈ, ಬೇರೆ ಸಂಸ್ಥೆಗಳೊಂದಿಗೆ ಟೈಪ್ ಮಾಡಿಕೊಂಡು ಅವರ ಹತ್ರ ಅಂಡಮಾನ್ ತನಕನೂ ನಮ್ಮ ಉತ್ಪನ್ನಗಳು ಮಾರುಕಟ್ಟೆ ಆಗಿದೆ, ಮುಂಬೈ ಹೋಗ್ತಾ ಇದೆ, ಡೆಲ್ಲಿ ತನಕನೂ ಸೇಲ್ ಮಾಡಿದೀವಿ, ಬೇರೆ ಬೇರೆ ಕಂಪನಿಗಳ ಜೊತೆ ಜಾಬ್ ವರ್ಕ್ ಸಮೇತ ಮಾಡಿದೀವಿ. ನಮ್ಮ ಉತ್ಪನ್ನಗಳು ಅವರ ಹೆಸರಿನಲ್ಲಿ ಮಾರಾಟ ಮಾಡುವ ವ್ಯವಸ್ಥೆ ಮಾಡಿದೆ, ಡೆಲ್ ಮೌಂಟೆ ಆಗಲಿ, ಗ್ಲೋಬಲ್ ಗ್ರೀನ್ ಫುಡ್ಸ್ ಅಂತೇಳಿ, ಫೀಲ್ಡ್ ಫ್ರೆಶ್, ಕೆಲಿಪ್ಸೋ ಫುಡ್ಸ್, ನಿಯೋ ಫುಡ್ಸ್, ಇದೇ ತರ ಸುಮಾರು ಅಂತಾರಾಷ್ಟ್ರೀಯ ಕಂಪನಿಗಳ ಜೊತೆ ನಾವು ಉತ್ಪಾದನೆಯನ್ನು ಮಾಡಿದ್ದೀವಿ. ಒಂದೊಂದಾಗಿ ವಿಚಾರಕ್ಕೆ ಬರೋಣ. ಈಗ ಪ್ಯಾಷನ್ ಫ್ರೂಟ್ ನಲ್ಲಿ ನೀವು ಬರೀ ಜ್ಯೂಸ್ ಮಾಡ್ತೀರಾ, ಅದರಲ್ಲಿ ಮತ್ತೆ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ತಯಾರಿಸ್ತೀರಾ? ಹೇಗೆ ಪ್ಯಾಷನ್ ಫ್ರೂಟ್ ಅಲ್ಲಿ ನಾವು ಮೊದಲನೇ ಸ್ಕ್ವಾಶ್, ಪ್ಯಾಷನ್ ಫ್ರೂಟ್ ಜಾಮ್ ಮಾಡ್ತಿದೀವಿ, ಎರಡು ತರ ಉತ್ಪನ್ನಗಳನ್ನ ನಾವು ಈಗಾಗಲೇ ತಯಾರಿಸ್ತಾ ಇದೀವಿ. ಸ್ಕ್ವಾಶ್, ಜಾಮು, ಅಲ್ದರನ್ನ ಜ್ಯೂಸ್, ರೆಡಿ ಟು ಡ್ರಿಂಕ್ ಅಂತೇಳಿ ಈಗ ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಆಗ್ಲೇನೆ, ಅವರು ಹೇಳ್ತಾರ ರೆಡಿ ಟು ಡ್ರಿಂಕ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ನೆಕ್ಸ್ಟ್ ಮಾಡ್ತಾ ಇದೀವಿ. ಅದು ಒಂದು ಆದ್ರೆ ರೆಡಿ ಟು ಡ್ರಿಂಕ್ ಪೇಷನ್ ಫ್ರೂಟ್, ಜಾಮು ಮತ್ತೆ ಸ್ಕ್ವಾಶ್ಗೆ ಉತ್ತಮ ಮಾರುಕಟ್ಟೆ ಇದೆ. ಇಲ್ಲಿ ಸಂಸ್ಕರಣೆಗೆ ಬಳಸುವ ಉತ್ಪನ್ನಗಳಂದ್ರೆ ಒಂದು ಸಕ್ಕರೆ, ಇನ್ನೊಂದು ಪ್ರಿಸರ್ವೇಟಿವ್ ಅಲ್ವಾ? ಒಂದು ಸಕ್ಕರೆ, ಸಕ್ಕರೆನೇ ಮೇನ್ ಪ್ರಿಸರ್ವೇಟಿವ್. ಯಾವುದೇ ಹಣ್ಣಿನ ಉತ್ಪನ್ನಗಳಿಗೆ ಸಕ್ಕರೆ ಸಮ ಪ್ರಮಾಣದಲ್ಲಿ ಅದನ್ನ ಆಡ್ ಮಾಡ್ತೀವಿ. ನಾವು ಹಣ್ಣನ್ನು ಸಂಸ್ಕರಣೆ ಮಾಡಿ ಪಲ್ಪ್ ಆಗಿ ಪರಿವರ್ತನೆ ಮಾಡಿದ್ರೆ ಅದನ್ನ ಸ್ವಲ್ಪ ದಿವಸ ಒಂದು 6 ತಿಂಗಳು 12 ತಿಂಗಳು ತನಕ ಇಟ್ಕೋಬೇಕಂತ ಹೇಳಿದ್ರೆ ಪ್ರಿಸರ್ವೇಟಿವ್, ಕ್ಲಾಸ್ ಸೆಕೆಂಡ್ ಪ್ರಿಸರ್ವೇಟಿವ್, ಅದು ಆಹಾರ ಇಲಾಖೆಯಿಂದ ದೃಢೀಕರಣ ಕೊಟ್ಟಂತ ಒಂದು ಪ್ರಿಸರ್ವೇಟಿವ್, ಅದನ್ನ ನಾವು ಉತ್ಪಾದನೆಗೆ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ ಸಕ್ಕರೆಯನ್ನ ಅಥವಾ ಪ್ರಿಸರ್ವೇಟಿವ್ ಅನ್ನ, ಬೇರೆ ರಾಸಾಯನಿಕವನ್ನು ಉಪಯೋಗಿಸಿಕೊಳ್ತಿರಲ್ಲ? ಹಣ್ಣಿನ ಗುಣಮಟ್ಟದ ಮೇಲೆ, ಕೆಲವೊಂದು ಸಿ ಇರ್ತದೆ, ಒಂದೊಂದು ಹುಳಿ ಇರ್ತದೆ, ಅದರ ಮೇಲೆ ನಾವು ಸಕ್ಕರೆನ ಆಡ್ ಮಾಡ್ತೀವಿ. ಪ್ರಿಸರ್ವೇಟಿವ್ ಒಂದು ಸ್ಟ್ಯಾಂಡರ್ಡ್ ಇದೆ, ಅಷ್ಟರಲ್ಲೇ ಮಾತ್ರ ನಾವು ಅದನ್ನ ಯೂಸ್ ಮಾಡ್ತೀವಿ, ಮನುಷ್ಯನಿಗೆ ಆರೋಗ್ಯಕ್ಕೆ ತೊಂದರೆ ಆಗದ ತರ ಅದನ್ನ ನಾವು ಆಡ್ ಮಾಡ್ತೀವಿ. ಈಗ ಪ್ಯಾಷನ್ ಫ್ರೂಟ್ ಜ್ಯೂಸ್ ಮಾಡುವಾಗ 1 ಲೀಟರ್ ಜ್ಯೂಸ್ ಬಂತ ಅನ್ಕೊಳ್ಳಿ, ಅದಕ್ಕೆ ಎಷ್ಟು ಕಿಲೋಗ್ರಾಮ್ನಷ್ಟು ಸಕ್ಕರೆಯನ್ನ ಬೆರೆಸ್ತೀರಿ? 1 ಲೀಟರ್ ಪೇಷಂಟ್ ಫ್ರೂಟ್ ಪಲ್ಪ್ ಸಿಕ್ಕಿದ್ರೆ ಅದಕ್ಕೆ ಒಂದು 1:4 ತರ ಶುಗರ್ ಆಡ್ ಮಾಡ್ತೀವಿ. ಅದು ಈಗ ಒಂದೊಂದು ಪೇಷಂಟ್ ಫ್ರೂಟ್ ಹುಳಿ ಇರ್ತದೆ, ಒಂದೊಂದು ಸಿ ಇರ್ತದಲ್ಲ, ಆ ಸಿ ಇರುವಂತದಕ್ಕೆ ಶುಗರ್ ಲೆವೆಲ್ ಅನ್ನು ಕಮ್ಮಿ ಮಾಡ್ಕೊಳ್ತೀವಿ, ಹುಳಿ ಇರುವಂತದಕ್ಕೆ ಜಾಸ್ತಿ ಮಾಡ್ತೀವಿ. ಮತ್ತೆ ಗ್ರಾಹಕರು ಯಾವ ತರ ಇಚ್ಛೆ ಪಡ್ತಾರೆ ಅದೇ ತರ, ಈಗ ಒಬ್ಬೊಬ್ರಿಗೆ ಹುಳಿ ಬೇಕಾಗ್ತದೆ, ಒಬ್ಬೊಬ್ರಿಗೆ ಸ್ವೀಟ್ ಆಗಿರ್ಬೇಕು, ಅವರ ಇದ್ರ ಮೇಲೂ ಅವರಿಗೆ ನಾವು ಉತ್ಪನ್ನಗಳನ್ನು ತಯಾರಿಸಿಕೊಡ್ತೀವಿ. ಕಿತ್ತಳೆ ವಿಚಾರನು ಹೀಗೆನ? ಅದನ್ನು ಅಷ್ಟೇ, ಈಗ ನ್ಯಾಚುರಲ್ ಕಲರ್ ಬೇಕಂತ ಹೇಳ್ತಾರೆ. ನ್ಯಾಚುರಲ್ ಕಲರ್ ಅಂದ್ರೆ ಆರೆಂಜಸ್ ಡೈರೆಕ್ಟ್ ಕಲರ್ ಇರುತ್ತೆ, ಅದೇ ತರ ಮಾಡಿಕೊಡ್ತೀವಿ. ಮತ್ತೆ ಮಾರ್ಕೆಟ್ ಅಲ್ಲಿ ಬರೋದು ಕಲರ್ ಆಡೆಡ್ ಇರುತ್ತೆ, ಆ ಕಲರ್ ಆಡೆಡ್ ಮಾಡಿಕೊಡ್ತೀವಿ. ಯಾವ ತರ ಕಸ್ಟಮರ್ ಕೇಳ್ತಾರೆ ಅದೇ ತರ ಮಾರ್ಕೆಟ್ ಗೆ ನಾವು ಮಾಡ್ತಿದೀವಿ. ಮಾವಿನಲ್ಲಿ ಸಂಸ್ಕರಣೆಯನ್ನು ಮಾಡ್ತಾ ಇದೀರಲ್ಲ, ಕೊಡಗಿನಲ್ಲಿ ಯಾವ ತಳಿ ಮಾವನ್ನ ನೀವು ಖರೀದಿ ಮಾಡ್ತೀರಿ? ಇಲ್ಲಿ ಅಷ್ಟೊಂದು ಪೂರೈಕೆ ಆಗ್ತಾ ಇದೆ, ಹೊರಗಡೆಯಿಂದ ಖರೀದಿ ಮಾಡ್ತೀರಾ? ಹೇಗೆ ಮಾವಿನ ಹಣ್ಣು ಕೊಡಗಿನಲ್ಲಿ ರಸಪೂರಿ ಬರ್ತಿದೆ, ಮತ್ತೆ ಮಲ್ಲಿಕಾ ಮತ್ತೆ ಆಲ್ಫೆನ್ಸ್ ಅನ್ನೋದು ಕೊಡಗಿನ ಮಾವಿನಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ, ಅದು ಜ್ಯೂಸಿಗೆ ಯೂಸ್ ಮಾಡ್ತೀವಿ ಹೊರತು ಸ್ಲೈಸ್ ಆಗಿ ಪರಿವರ್ತನೆ ಮಾಡಕ್ ಆಗೋದಿಲ್ಲ. ಈ ಮೈಸೂರು ಜಿಲ್ಲೆ, ಬೆಂಗಳೂರು ಈ ಕಡೆಯಿಂದ ಬರುವಂತಹ ಮಾವಿನ ಹಣ್ಣಿನಿಂದ ನಾವು ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ. ಕೊಡಗಿನಲ್ಲಿ ಸಿಗುವಂತದನ್ನೆಲ್ಲ ಜಾಮ್ ಉತ್ಪನ್ನ ಮಾಡ್ಲಿಕ್ಕಾಗಿ ನಾವು ಅದನ್ನು ಖರೀದಿ ಮಾಡ್ಕೊಳ್ತೀವಿ. ಈಗ ತೋತಾಪುರಿ ಆಗ್ಲಿ, ಟಸಪುರಿ ಆಗ್ಲಿ, ಸುಮಾರು ಕಾಡು ಮಾವಿನ ಹಣ್ಣುಗಳಿವೆ, ಅದರಿಂದ ನಾವು ಪಲ್ಪ್ ತೆಗೆದು ಜಾಮ್ ಉತ್ಪನ್ನ ಮಾಡಿಕೊಡ್ತೀವಿ. ಉಪ್ಪಿನಕಾಯಿ ಮಾಡ್ಲಿಕ್ಕೆ? ಉಪ್ಪಿನಕಾಯಿ ಮಾಡ್ಲಿಕ್ಕೆ ಕಾಡು ಮಾವಿನಕಾಯಿ ಬರ್ತದೆ, ವೆರೈಟೀಸ್. ಈಗೆಲ್ಲ ಕೊಡಗಿನಲ್ಲಿ ಸಣ್ಣ ಸಣ್ಣ ಮಾವಿನಕಾಯಿ ಅದು ಜಿಲ್ಲಾ ಅಧಿಕಾರಿಗಳಾಗಲಿ, ಜಿಲ್ಲಾ ಉಪ ನಿಬಂಧಕರುಗಳಾಗಲಿ, ಮತ್ತೆ ಫುಡ್ ಡಿಪಾರ್ಟ್ಮೆಂಟ್ಗಳಾಗಲಿ, ಎಲ್ಲಾ ಅಧಿಕಾರಿಗಳು ಒಂದು ಸಾಮಾನ್ಯ ರೀತಿಯಲ್ಲಿ ನಮ್ಗೆ ಜೊತೆ ಕೈ ಜೋಡಿಸ್ತಿದ್ದಾರೆ. ಹಾಗಾಗಿ ಒಂದು ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಯಾವುದೇ ತರ ತೊಂದರೆ ಇಲ್ಲ. ಮತ್ತೆ ಇದಕ್ಕೆ ಬೇಕಾಗುವಂತ ಲೈಸೆನ್ಸ್ಗಳು, ಈಗ FSSA ಆಗಲಿ, ಫ್ಯಾಕ್ಟರಿ ಲೈಸೆನ್ಸ್ ಆಗಲಿ, ಬಾಯ್ಲರ್ ಸರ್ಟಿಫಿಕೇಟ್ಸ್ಗಳಾಗಲಿ, ಎಲ್ಲಾ ತರದಲ್ಲೂ ಅದನ್ನ ನಾವು ಪಡೆದುಕೊಂಡಿದೀವಿ, ಅದೇ ರೀತಿ ನಡೆಸಿಕೊಂಡು ಹೋಗ್ತಾ ಇದೀವಿ. ಬರೋ ದಿನಗಳಲ್ಲಿ ಸಂಘದ ಒಂದು ಆಲೋಚನೆಗಳು, ಕಾರ್ಯಕ್ರಮಗಳು ಏನಿದವಂತ ನಿಮ್ಮ ಗಮನಕ್ಕೂ ಬಂದಿರಬೇಕು. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಾಮಾನ್ಯ ಸಭೆ ಅಥವಾ ಸಲಹಾ ಸಮಿತಿಯಲ್ಲಿ ಚರ್ಚೆ ಮಾಡುವ ಸಂಗತಿಗಳು, ಮುಂದಿನ ವರ್ಷಗಳಲ್ಲಿ ಹೀಗೂ ಮಾಡಬೇಕು, ಸಂಘವನ್ನ ಇನ್ನಷ್ಟು ಬೆಳೆಸಬೇಕು ಅಂತ ಅನ್ಕೊಂಡು ಚರ್ಚೆ ಆಗ್ತಾ ಇರುತ್ತಲ್ಲ, ಅದ್ರ ಬಗ್ಗೆ ಬೆಳಕು ಚೆಲ್ಬೋದಾ? ಮುಂದೆ ಈಗ ನಾವು ಟೆಟ್ರಾಪ್ಯಾಕ್ ರೆಡಿ ಟು ಡ್ರಿಂಕ್ ಜ್ಯೂಸ್ ಅನ್ನು ತಯಾರು ಮಾಡಬೇಕು ಅಂತ ಒಂದು ನಿಟ್ಟಲ್ಲಿ ಆಗಲೇ ಅಧ್ಯಕ್ಷರು ಸುಮಾರು ಕಂಪನಿಗಳ ಜೊತೆ ಡಿಸ್ಕಷನ್ ಮಾಡಿದ್ದಾರೆ. ಹಾಗೆ ಅದೊಂದು ಆದ್ರೆ ಮತ್ತೆ ಪ್ಯಾಕಿಂಗ್ ಬಾಟಲ್ ಮತ್ತೆ ಮಿನರಲ್ ವಾಟರ್ ಘಟಕ, ನಮಗೆ ನೀರಿನ ಸೌಲಭ್ಯ ಅತ್ಯುತ್ತಮವಾಗಿದೆ. ಸುತ್ತ ನಮ್ಮ ಹತ್ರ ಕೆರೆ ಇದೆ, ಬೋರ್ವೆಲ್ ಇದೆ, ಕೊಡಗಿನಲ್ಲಿ ನೀರಿಗೆ ಅಂತ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಅದೊಂದು ಮುಂದಿನ ಯೋಜನೆ. ಮತ್ತೆ ಟೆಟ್ರಾಪ್ಯಾಕ್ ಒಂದು ಪ್ಯಾಕೆಟ್ ಯೂನಿಟ್ ಅನ್ನು ಹಾಕಬೇಕು ಅಂತ ಹೇಳಿ ಆಗಲೇ ಯೋಜನೆ ಸಿದ್ಧಪಡಿಸಿದ್ದೇವೆ, ಅದು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರ್ತದೆ ಅಂತ ಒಂದು ಆಶಾಭಾವನೆ ಇದೆ. ಅಧ್ಯಕ್ಷರು ಹೇಳ್ತಾ ಇದ್ರು ಹಲಸಿನ ಹಣ್ಣಿನ ಸಂಸ್ಕರಣೆಯನ್ನು ಮಾಡಿಕೊಡ್ತೀವಿ, ಅವರದೇ ಆದ ಬ್ರಾಂಡ್ ನಲ್ಲಿ ಸಂಸ್ಕರಣೆ ಕಾರ್ಯದಲ್ಲಿ ತೊಡಗಿಸಿ ಅವ್ರಿಗೆ ಏನ್ ಇಷ್ಟ ಆಗ್ತದೋ ಆ ರೂಪದಲ್ಲಿ ಒದಗಿಸಿ ಕೊಡ್ತೀವಿ ಅಂತ ಅನ್ಕೊಂಡು. ಹಾಗೆ ಇತರೆ ಬೆಳೆಗಳಿಗೂ ಈಗ ಕೆಲವೊಂದ್ಸಾರಿ ಕಾಳುಮೆಣಸಿನ ಸಂಸ್ಕರಣೆ ಬೇಕು, ಇನ್ನು ಬೇರೆ ಬೆಳೆಗಳ ಸಂಸ್ಕರಣೆ ಬೇಕು ಅಂದ್ರೂ ಆ ರೀತಿಯ ತಂತ್ರಜ್ಞಾನವನ್ನು ರೂಪಿಸಿ ಪೂರೈಕೆ ಮಾಡುವ ನಿಟ್ಟಿನಲ್ಲೂ ಗಮನ ಹರಿಸ್ತಾ ಇದೀರಲ್ವಾ? ಹೌದು, ಈಗ ಹಲಸಿನ ಹಣ್ಣಿನಲ್ಲಿ ನಾವು ಈಗಾಗಲೇ ಹಲಸಿನ ಹಣ್ಣಿನ ಪಲ್ಪ್, ಕೊಡಗಿನಲ್ಲಿ ಹಲಸಿನ ಹಣ್ಣು ಸೀಸನ್ ವೈಸ್ ಸಿಗುತ್ತೆ, ಯಾವಾಗ ಬೇಕು ಯೂಸ್ ಮಾಡ್ಕೊಳ್ಬಹುದು. ಪುಟ್ಟು ಹೀಗೆ ತಯಾರು ಮಾಡ್ಲಿಕ್ಕಾಗಿ ಅದನ್ನ ಟಿನ್ ಅಲ್ಲಿ ನಾವು ಅದಕ್ಕೆ ಸ್ವಲ್ಪ ಶುಗರ್ ಆಡ್ ಮಾಡಿ ಶೇಖರಣೆ ಮಾಡಿ ಒಂದು 18 ತಿಂಗಳು 20 ತಿಂಗಳು ಹೀಗೆ ಅದಕ್ಕೆ ಶೆಲ್ ಐಪ್ ಕೊಟ್ಟು ಈಗಾಗಲೇ ತಯಾರು ಮಾಡಿದೀವಿ. ಸುಮಾರು ಒಂದು 50-60 ಟನ್ ಅಷ್ಟು ಹಲಸಿನ ಹಣ್ಣಿನ ಪಲ್ಪ್ ಅನ್ನು ನಾವು ತಯಾರು ಮಾಡಿ ಕೊಟ್ಟಿದೀವಿ. ಕಾಳು ಮೆಣಸಿನ ಅಷ್ಟೇ, ಕಾಳು ಮೆಣಸಿನಿಗೆ ವಿನಿಗರ್ ಅಲ್ಲಿ ಶೇಖರಣೆ ಮಾಡ್ತಾ ಇದೀವಿ, ಅದನ್ನ ಉಪ್ಪಿನಕಾಯಿಯಾಗಿಯೂ ಕನ್ವರ್ಟ್ ಮಾಡ್ತಾ ಇದೀವಿ. ಸುಮಾರು ಬೇರೆ ಬೇರೆ ಕಂಪನಿಗಳು ನಮ್ಮ ಜೊತೆ ಬಂದಿದ್ದಾರೆ. ಈಗ ಐನ್ ಮನೆ ಅಂತೇಳಿ ಮಡಿಕೇರಿಲಿ ಇರುವಂತ ಒಂದು ಅವ್ರ ಜೊತೆ ನಾವು ಜಾಬ್ ಟೈಪ್ ಮಾಡಿಕೊಂಡು ಅವ್ರಿಗೂ ಉತ್ಪನ್ನಗಳನ್ನ ತಯಾರು ಮಾಡಿ ಕೊಡ್ತಾ ಇದೀವಿ. 80 ವರ್ಷಗಳ ಅವಧಿಯಲ್ಲಿ ಗುಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರಿ ಸಂಘ ಭಿನ್ನ ಭಿನ್ನವಾಗಿ ಸಾಗ್ತಾ ಬಂದಿದೆ, ಸಾಕಷ್ಟು ಜನಗಳಿಗೆ ಉದ್ಯೋಗ ಕೊಟ್ಟಿದೆ. ಕೊರೋನಾದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ವಹಿವಾಟು ವ್ಯತ್ಯಾಸವಾಗಿ ಮುಂದೇನು ಅನ್ನೋ ಒಂದು ಆತಂಕವನ್ನು ಸೃಷ್ಟಿ ಮಾಡಿತು, ಈಗ ಚೇತರಿಸಿಕೊಳ್ತಾ ಇದೇನಲ್ವಾ? ಚೇತರಿಸಿಕೊಳ್ತಾ ಇದೆ, ಯಾವುದೇ ಉತ್ಪನ್ನಗಳ ಆರ್ಡರ್ಗಳು ನಮಗೆ ಬರ್ತಾ ಇದೆ, ಮಾಡ್ತಾ ಇದೀವಿ ಉತ್ಪನ್ನಗಳು. ಇನ್ನು ಮುಂದಕ್ಕೆ ಚೇತರಿಸಿಕೊಳ್ಳೋ ಅದೇ ಇದೆ, ಇನ್ನು ಬರ್ತದೆ ಅಂತೇಳಿ ಒಂದು ಆಶಾಭಾವನೆ ಇದೆ. ನಿಮ್ಮನ್ನ ಸಂಪರ್ಕ ಮಾಡಿ ಈ ಕೊಡಗು ಅಲ್ದಲನೆ ಅಕ್ಕಪಕ್ಕದ ಜಿಲ್ಲೆಗಳ ಹಣ್ಣು ಬೆಳೆಗಾರರು ಇಲ್ಲಿಗೆ ಪದಾರ್ಥವನ್ನ ಕೊಡೋದಾಗ್ಲಿ ಅಥವಾ ನಿಮ್ಮ ಒಂದು ಸೇವೆಯನ್ನ ಪಡೆಯೋದಾಗ್ಲಿ ಮಾಡ್ಕೋಬಹುದಲ್ವಾ? ಹಾ, ಮಾಡ್ಕೊಳ್ತಾ ಇದಾರೆ, ಮಾಡಿಕೊಡ್ತಾ ಇದೀವಿ. ಈಗ ಸ್ಟಾರ್ ಫ್ರೂಟ್ಸ್ ಅಂತೇಳಿ ಒಂದು ಹಣ್ಣು ನಮ್ಮ ಪಕ್ಕದ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನವರು ತಗೊಂಡ್ ಬಂದು ಕೊಟ್ಟಿದ್ರು, ಅವ್ರಿಗೂ ಉತ್ಪನ್ನ ಮಾಡಿಕೊಟ್ಟಿದೀವಿ. ಅದರಲ್ಲಿ ಸ್ಕ್ವಾಶ್ ಮಾಡಿಕೊಟ್ಟಿದೀವಿ, ಜಾಮ್ ಮಾಡಿಕೊಟ್ಟಿದೀವಿ. ಬೇರೆ ಯಾವುದೇ ರಾಜ್ಯದಿಂದ ಬರಲಿ ಮತ್ತೆ ಜಿಲ್ಲೆಗಳಿಂದ ಬಂದಂತ ಇವರಿಗೆ ನಾವು ಉತ್ಪನ್ನಗಳನ್ನು ತಯಾರಿ ಮಾಡಿಕೊಡ್ತಿದೀವಿ. ಅವರದೇ ಬ್ರ್ಯಾಂಡ್ ನೇಮ್ ಅಲ್ಲಿ ಉತ್ಪನ್ನಗಳನ್ನ ಬೇಕಾದ್ರೆ ನಾವು ಮಾಡಿಕೊಡ್ತೀವಿ. ನಮಗೇನು ಬೇಕಾಗಿರೋದು, ನಮಗೆ ಒಂದು ಕಾರ್ಖಾನೆ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇರಬೇಕು, ನೌಕರ ವರ್ಗದವರಿಗೆ ಉದ್ಯೋಗಾವಕಾಶ, ಆರ್ಥಿಕವಾಗಿ ಸ್ವಲ್ಪ ಸದೃಢಕ್ಕೆ ಒಂದು ಸಾಧನೆ ಆಗ್ಬೇಕು ಅಂತ ಹೇಳಿ. ನಿಜ, ಗೋಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರಿ ಸಂಘ ಇಲ್ಲಿ ಬೇರೆ ಬೇರೆ ಹಣ್ಣುಗಳ ಸಂಸ್ಕರಣೆಯಲ್ಲಿ ತೊಡಗಿಸಿಕೊಂಡಿರೋದನ್ನ ಮತ್ತು ಸಂಸ್ಕರಣೆ ಕಾರ್ಯ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿವರವನ್ನ ತಾವು ಕಾರ್ಯದರ್ಶಿಯಾಗಿ ನೀಡಿದ್ರಿ ಹೇಮಂತ್ ಕುಮಾರ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ವಂದನೆಗಳು. ಕೇಳಿದ್ರೆ ಗೋಣಿಕೊಪ್ಪದ ಕಿತ್ತಳೆ ಬೆಳೆಗಾರರ ಸಹಕಾರಿ ಸಂಘದಲ್ಲಿ ನಡೆಯುತ್ತಿರುವ ಸಂಸ್ಕರಣೆ ಕೆಲಸ ಕಾರ್ಯಗಳು ಏನೇನಂತ ಅನ್ಕೊಂಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಸಂಘದ ಕಾರ್ಯದರ್ಶಿಯಾಗಿರುವ ಹೇಮಂತ್ ಕುಮಾರ್ ಅವರು. ಗಮನಿಸಿಕೊಳ್ಳಿ, ಅವರ ಸಂಖ್ಯೆಯನ್ನ ನೀವು ಇಟ್ಕೊಳ್ಳಿ, ಅಗತ್ಯದಾಗ ಉಪಯೋಗಿಸಿಕೊಳ್ಳಿ. 8078799 7 8 7 9 9 3 9 4 8 0 7 8 7 9 9 3. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಂಧವರೇ, ಹಣ್ಣುಗಳ ಉತ್ಪಾದನೆ ಒಂದು ರೀತಿಯಲ್ಲಿ ಸುಲಭದ ಸಂಗತಿ, ಆದರೆ ಇಳುವರಿ ಕೊಡಲಿಕ್ಕೆ ಶುರುವಾದ ಮೇಲೆ ಹಣ್ಣುಗಳ ಕಟಾವು, ಸಾಗಾಣಿಕೆ, ಮಾರಾಟ, ಸಂಸ್ಕರಣೆ ಇವು ಅಷ್ಟು ಸಲೀಸಾಗಿ ಸಾಗುವ ವಿಷಯಗಳಲ್ಲ. ಮರಗಳಾದಮೇಲೆ ಕೀಳಲಿಕ್ಕೆ ಜನ ಬೇಕು, ಕೀಳದ ಹೋದರೆ ಪ್ರಾಣಿ ಪಕ್ಷಿಗಳ ಕಾಟ ಅಥವಾ ಅತಿ ಮಳೆಗೆ ನೆಲಕ್ಕೆ ಬಿದ್ದು ಹಾಳಾಗೋಗ್ತವೆ. ಕಿತ್ತ ಬಳಿಕ ಕೆಡೋದಕ್ಕಿಂತ ಮುಂಚಿತವಾಗಿ ಮಾರುಕಟ್ಟೆಗೆ ಸಾಗಿಸಬೇಕು ಅಥವಾ ಗ್ರಾಹಕರ ಕೈಗೆ ತಲುಪಬೇಕು. ವ್ಯತ್ಯಾಸ ಆದರೆ ಅಲ್ಲಿನೂ ನಷ್ಟ ಆಗ್ತದೆ. ಸಾಗಿಸುವ ಸಂದರ್ಭದಲ್ಲಿಯೂ ಅಷ್ಟೇ, ಜೋಪಾನವಾಗಿ ಹಣ್ಣುಗಳನ್ನು ಸಾಗಿಸಿದ್ರೆ ಮಾತ್ರ ಅವು ಹಾಳಾಗದಂತೆ ಮಾರುಕಟ್ಟೆಗೆ ತಲುಪ್ತವೆ ಅಥವಾ ಗ್ರಾಹಕರ ಕೈಗೆ ತಲುಪ್ತವೆ. ಎಷ್ಟು ಹೋಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ, ಯಾಕಂದರೆ ನಮ್ಮಲ್ಲಿ ಬೆಳೆ ನೀತಿ ಇಲ್ಲವೇ ಇಲ್ಲಲ್ಲ. ಹೀಗಿರೋದ್ರಿಂದ ಯಾರು ಎಷ್ಟು ಬೇಕಾದರೂ ಉತ್ಪಾದನೆ ಮಾಡ್ಬೋದು, ಯಾರು ಎಷ್ಟು ಬೇಕಾದರೂ ನಷ್ಟವನ್ನು ಅನುಭವಿಸ್ಬೋದು. ಯಾವಾಗ ಈ ಉತ್ಪನ್ನಗಳಿಗೆ, ಅಂದರೆ ಹಣ್ಣುಗಳಿಗೆ ಬೆಲೆ ಹೇಗೆ ಸಿಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಒಂದು ಪ್ರದೇಶದಲ್ಲಿ ಕೊರತೆ ಆಯ್ತಂದ್ರೆ ಇನ್ನೊಂದು ಪ್ರದೇಶಕ್ಕೆ ಲಾಭ. ಸಂಸ್ಕರಣೆ ಸಂಗತಿಯಲ್ಲಿ ಎಷ್ಟೋ ಕಡೆಗೆ ಸಂಸ್ಥೆಗಳು ಕೆಲಸ ಮಾಡ್ತದವೆ. ಕೊಡಗಿನಲ್ಲೂ ಕೆಲವರ ಕಡೆ ಈ ಕಾರ್ಯಗಳು ಸಾಗ್ತಾರದನ್ನು ನೀವು ಗಮನಿಸಿದರೆ. ನೇರವಾಗಿ ಮಾರಾಟ ಮಾಡೋದು ಅಥವಾ ವ್ಯಾಪಾರಸ್ಥರಿಗೆ ಕೊಡೋದು ಒಂದಾದರೆ, ಈ ರೀತಿಯ ಸಂಘ ಸಂಸ್ಥೆಗಳ ಸಂಪರ್ಕ ಇಟ್ಕೊಂಡು ನೀವು ಪ್ರಯೋಜನವನ್ನು ಮಾಡಿಕೊಳ್ಳೋದು ಉತ್ತಮಾದಿತ್ತು. ಕೇಳಿದ್ರೆ ಈಗ ನಿಮಗಾಗಿ ಒಂದು ಕೃಷಿ ಗೀತೆಯನ್ನು ಬಿತ್ತರಿಸ್ತಾ ಇದ್ದೀವಿ. ಹಾಡಿದ್ದಾರೆ ಬಿ ಎ ಗಣೇಶ್, ಕಡ್ಲೇರ ತುಳಸಿಮೋಹನ್ ಮತ್ತು ಚಂದ್ರಕಲಾಮೂರ್ತಿಯವರು. ಹಾಡು ಚೆನ್ನಾಗಿದೆ, ಆಲಿಸ್ಕೊಳ್ಳಿ. ಕಣ ಕಣಗಳ ಮಣ್ಣು, ಕಣ ಕಣಗಳ ಮಣ್ಣು, ಜನಕ್ಕೆಲ್ಲ ಕಣ್ಣು, ಜನಕ್ಕೆಲ್ಲ ಕಣ್ಣು, ಆಗದಿರಲಿ ಹುಣ್ಣು, ಆಗದಿರಲಿ ಹುಣ್ಣು, ಅನುಭವಿಸಿ ಸಂತೋಷವನ್ನು, ಅನುಭವಿಸಿ ಸಂತೋಷವನ್ನು, ಅನುಭವಿಸಿ ಸಂತೋಷವನ್ನು, ಕಣ ಕಣಗಳ ಮಣ್ಣು, ಕಣ ಕಣಗಳ ಮಣ್ಣು, ಜನಕ್ಕೆಲ್ಲ ಕಣ್ಣು, ಜನಕ್ಕೆಲ್ಲ ಕಣ್ಣು. ಜನಕ್ಕೆಲ್ಲ ಕಣ್ಣು, ಜನಕ್ಕೆಲ್ಲ ಶರಣೋ, ಆಹಾರ ನೀಡುವ ನಿನಗೆ ಶರಣೋ, ನಮಗೆಲ್ಲ ಆರೋಗ್ಯದಾತಳು ನೀನು, ನಮಗೆಲ್ಲ ಆರೋಗ್ಯದಾತಳು ನೀನು, ಪಡೆದಿದ್ದೇವೆ ನಿನ್ನಿಂದ ಆಸರೆಯನ್ನು, ಪಡೆದಿದ್ದೇವೆ ನಿನ್ನಿಂದ ಆಸರೆಯನ್ನು, ದಯಪಾಲಿಸು ನಮಗೆ ಸನ್ನಡತೆಯನ್ನು, ದಯಪಾಲಿಸು ನಮಗೆ ಸನ್ನಡತೆಯನ್ನು, ದಯಪಾಲಿಸು ನಮಗೆ ಸನ್ನಡತೆಯನ್ನು, ಕಣ ಕಣಗಳ ಮಣ್ಣು, ಕಣ ಕಣಗಳ ಮಣ್ಣು, ಜನಕ್ಕೆಲ್ಲ ಕಣ್ಣು, ಜನಕ್ಕೆಲ್ಲ ಕಣ್ಣು, ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಅಶ್ರಫ್ ವಿಎನ್ ಜೀವನ್ ಮತ್ತು ಸೀನು ಸ್ಕಾರ್ಯ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಪೇಟೆದಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,600 ರೂಪಾಯಿ, ಅರಬಿಕಾ ಚೆರಿ 9,000 ರೂಪಾಯಿಯಿಂದ 9,250 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿಯಿಂದ 10,250 ರೂಪಾಯಿ, ರೊಬೆಸ್ಟಾ ಚೆರಿ 4,750 ರೂಪಾಯಿಯಿಂದ 4,800 ರೂಪಾಯಿ, ಅಡಿಕೆ ಧಾರಣೆ ಕ್ವಿಂಟಲ್ಗೆ ಹಳೆ ಅಡಿಕೆ 50,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ 40,000 ರೂಪಾಯಿಯಿಂದ 47,500 ರೂಪಾಯಿ, ಏಲಕ್ಕಿ ಧಾರಣೆ 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 480 ರೂಪಾಯಿಯಿಂದ 485 ರೂಪಾಯಿ, ರಬ್ಬರ್ 1 ಕೆಜಿಗೆ 150 ರೂಪಾಯಿಯಿಂದ 155 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲೆಯಲ್ಲಿ ರಿವರ್ ರಾಫ್ಟಿಂಗ್ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಸಭಾ ಬಡೆಲ್ ನಡೆದು ಮತ್ತೆ ಅವರು ಮಾತಾಡಿ, ದುಬಾರಿಗೆ ವಾರಾಂತ್ಯದಲ್ಲಿ ಪ್ರವಾಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ಬರುತ್ತಿರುವುದರಿಂದ ಅಗತ್ಯ ಮೂಲ ಸೌಲಭ್ಯನ ಮತ್ತಷ್ಟು ಜಾಸ್ತಿ ಮಾಡಕ್ಕೂ, ಟಿಕೆಟ್ ಕೌಂಟರ್, ಶೌಚಾಲಯ, ಬಟ್ಟೆ ಬದಲಿಸುವ ಕೊಠಡಿ ಹೀಗೆ ಹಲವು ಸೌಲಭ್ಯಗಳನ್ನು ಕೊಡಕ್ಕೂ, ಆ ನಿಟ್ಟಿನಲ್ಲಿ ಸಂಬಂಧಪಟ್ಟವು ಸರಿಯಾದ ಕ್ರಮ ವಹಿಸಕ್ಕೂ, ರಿವರ್ ರಾಫ್ಟಿಂಗ್ ಸಂದರ್ಭದಲ್ಲಿ ರಕ್ಷಣಾ ಕವಚಗಳನ್ನು ಕಡ್ಡಾಯವಾಗಿ ಬಳಸಕ್ಕೂ, ಬೋಟುಗ ಸುಸ್ಥಿತಿಲಿರಕ್ಕೂ, ಪ್ರವಾಸಿಗರಿಗೆ ಕಿರಿಕಿರಿ ಆಗದಂಗೆ ನಡ್ಕೊಡಕ್ಕೂ, ವಾಹನ ನಿಲ್ಸಿಗೆ ಜಾಸ್ತಿ ಜಾಗನ ಕಲ್ಪಿಸಿಕೊಡಕು ತಿಳಿ ಜಿಲ್ಲಾಧಿಕಾರಿಯು ನಿರ್ದೇಶನ ನೀಡಿದ್ರು. ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರಾದ ಯತೀಶ್ ಉಳ್ಳಾಲ್ ಅವರು ಮಾಹಿತಿ ನೀಡಿ, ದುಬಾರಿಯಲ್ಲಿ ಈಗಾಗಲೇ 35 ಬೋಟ್ ಕೆಲಸ ಮಾಡ್ತಾ ಇದ್ದು 75 ಬೋಟ್ ನಿರ್ವಹಣೆಗೆ ಅವಕಾಶ ನೀಡಲಾಗುತ್ತಾ ಹೇಳಿದ್ರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರ ಆದಾಯ ಜಾಸ್ತಿ ಮಾಡಿಸಿಕೆ, ಜಿಲ್ಲೆಯ ಎಲ್ಲಾ ಬಡ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ 6,000 ರೂಪಾಯಿ 3 ಸಮಾನ ಕಂತುಗಳಲ್ಲಿ ರೈತರ ಖಾತೆಗೆ ಜಮಾ ಮಾಡಲಾದೆ, ಇದೇ ತಿಂಗಳ ತಾರೀಕು 7 ಒಳಗೆ ಇಕೆವೈಸಿ ಮಾಡಿಸಿದ ರೈತರಿಗೆ ಮಾತ್ರ 15ರಂದು ಮುಂದಿನ ಕಂತು ಬಿಡುಗಡೆ ಮಾಡಲಾದೆ, ಇಕೆವೈಸಿ ಮಾಡಿಸಿಕೊಂಡ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕಡ್ಡಾಯವಾಗಿ ಇಕೆವೈಸಿ ಮಾಡಿಸಕುತ್ತಳಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬಾನ ಎಂ ಶೇಖವ್ ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಜಿಲ್ಲಾ ಯುವ ಒಕ್ಕೂಟ, ತಾಲೂಕು ಯುವ ಕೇಂದ್ರ ಹಾಕತ್ತೂರು ಇದರ ಕೂಡುಕೂಟಲ್ಲಿ, 90ನೇ ತ್ರಿನೇತ್ರ ಯುವಕ ಸಂಘದ ರಾಷ್ಟೀಯ ಕ್ರೀಡಾ ದಿನಾಚರಣೆ, ಹಾಗೆ ಗ್ರಾಮೀಣ ಕ್ರೀಡಾಕೂಟಕ ತಾರೀಕು 3ರಂದು 90ನೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದಿದೆ. 2022-23 ಸಾಲಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಜಿಲ್ಲೆಯ 5 ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಪೈಪೋಟಿಗಳನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕೂಡುಕೂಟಲ್ಲಿ ಏರ್ಪಾಡು ಮಾಡಲಾಗಿತ್ತು. ತಾರೀಕು 4 ಮತ್ತು 5ರಂದು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಹಾಗೆ ಜೂನಿಯರ್ ಕಾಲೇಜು ಆಟದ ಬಾಣಲ್ಲಿ, ತಾರೀಕು 6ರಂದು ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ, ತಾರೀಕು 7 ಮತ್ತು 8ರಂದು ಸೋಮರಪೇಟೆ ತಾಲೂಕಿನ ಕೂಡಿಗೆ ಕ್ರೀಡಾಶಾಲೆ ಮತ್ತು ಡಯಟ್ ಆಟದ ಬಾಣಲ್ಲಿ ನಡೆದಿದೆ. ಹಾಗೆ ಕೊಡಗು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ತಾರೀಕು 11 ಮತ್ತು 12ರಂದು ಕೂಡಿಗೆ ಕ್ರೀಡಾಶಾಲೆ ಮತ್ತು ಡಯಟ್ ಆಟದ ಬಾಣಲ್ಲಿ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ 6ರಿಂದ 18 ವರ್ಷದೊಳಗಿನ ಮಕ್ಕ ತಮ್ಮ ಪ್ರಾಣದ ಹಂಗನ ತೊರೆದು ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ ಹೈದೆಗಳಿಗೆ, ಹೊಯ್ಸಳ ಮತ್ತು ಗೂಡೆಗಳಿಗೆ ಕೆಳದಿ ಚೆನ್ನಮ್ಮ ಪ್ರಶಸ್ತಿನ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾದೆ, 2021 ಆಗಸ್ಟ್ 1ರಿಂದ ಜುಲೈ 31-2022 ನಡೆದಿರಕ್ಕೂ, ಆಸಕ್ತಿ ಇರುವ ಪ್ರಶಸ್ತಿಗಾಗಿ ನಿಗದಿಪಡಿಸಿದ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪಡೆದು ತುಂಬಿದ ಅರ್ಜಿನ ಇದೇ ತಿಂಗಳ ತಾರೀಕು 31ರೊಳಗೆ ಸಲ್ಲಿಸಕು ತಿಳಿ ಉಪನಿರ್ದೇಶಕರು ತಿಳಿಸಳು. ಕೂಡಿಗಲ್ಲಿರುವ ಯೂನಿಯನ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆನ ಕೂಡುಕೂಟಲಿ ಜಿಲ್ಲೆಯ ರೈತರಿಗೆ ದನಕರುಗಳ ಸಾಕಾಣಿಕೆ ಮತ್ತು ಎರೆಗೊಬ್ಬರ ತರಬೇತಿ ಇದೇ ತಿಂಗಳ ತಾರೀಕು 5ರಿಂದ 14ರವರೆಗೆ ಪುಕ್ಕಟ್ಟೆ ಕೊಟ್ಟವೆ ತಳಿ ಸಂಸ್ಥೆ ನಿರ್ದೇಶಕರು ತಿಳಿಸಳು. 2022-23 ಸಾಲಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಮಡಿಕೇರಿ ಕಚೇರಿನ ಅಧೀನದಲ್ಲಿ ಬರುವ ನಾಪಕುಲು ತೋಟಗಾರಿಕಾ ಕ್ಷೇತ್ರದಲ್ಲಿ ಒಳ್ಳೆಮೆಣಸು ಗಿಡನ ಇಲಾಖೆ ಕ್ರಯಲ್ಲಿ ಮಾರಾಟ ಮಾಡುವೆ, ಬೇರೆ ಬೆಳೆದಿರುವ ಒಳ್ಳೆಮೆಣಸು ಗಿಡನ 5 ರೂಪಾಯಿನಂಗೆ ಮಾರಾಟ ಮಾಡುವೆ ತಳಿ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ತಿಳಿಸಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತರೆ 8:30 ಆಕೇರಿಯಾದಂಗೆ ಕಳೆದ 24 ಗಂಟೆನ ಅವಧಿಯಲ್ಲಿ 6.35 mm ಮಳೆಯಾದ ವರದಿಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ 18.90 mm, ಸೋಮರಪೇಟೆ ತಾಲೂಕಲ್ಲಿ 0.17 mm ಮಳೆಯಾದ ವರದಿಯಾಗಿತ್ತು. ರಾಷ್ಟೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದಡಿ 37ನೇ ರಾಷ್ಟೀಯ ನೇತ್ರದಾನ ಪಾಕ್ಷಿಕ ಆಚರಣೆ ತಾರೀಖು 8ರವರೆಗೆ ನಡೆದಿದೆ. 18 ವರ್ಷದ ಮೇಲಿರುವ ನೇತ್ರದಾನ ಮಾಡಿಕೆ ಇಷ್ಟೇ ಇರುವ ನೋಂದಣಿ ಪತ್ರ ತುಂಬಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರನ್ನ ಸಂಪರ್ಕಿಸಕ್ಕೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಡಾಕ್ಟರ್ ಇರ್ದುಲೆ, ಹಾಗೆ ತಾರೀಖು 3ರಂದು ಕೈಲ್ಪೋದ ಹಬ್ಬದ ಪ್ರಯುಕ್ತ ರಜೆ ಇದ್ದದೇ ತಡೆ ಇಸಿಎಚ್ಎಸ್ನ ಪ್ರಕಟಣೆ ತಿಳಿಸಲು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕೂಡದಂಗೆ ಬೇರೆ ಬೇರೆ ಇಲಾಖೆನ ಕೂಡುಕೂಟಲ್ಲಿ ಇದೇ ತಿಂಗಳ ತಾರೀಖು 5ರಂದು ಹೊತ್ತರೆ 10 ಗಂಟೆಗೆ ಮಡಿಕೇರಿನ ಕ್ರಿಸ್ಟಲ್ ಕೋರ್ಟ್ನ ಸಭಾ ಬಳಲಿ ಶಿಕ್ಷಕರ ದಿನಾಚರಣೆ ಮತ್ತು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಜಂಬರ್ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗೆ ಹಾಜರಿದ್ದವೆ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬರುವ ಹಿನ್ನೆಲೆಯಲ್ಲಿ ಅಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಕರ್ಕೊಂಡು ಹೋಗಿ ಮಡಿಕೇರಿನ ಕೆಎಸ್ಆರ್ಟಿಸಿ ಘಟಕದ 60 ಬಸ್ನ ಬಿಟ್ಟವೆ. ಆದ್ದರಿಂದ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ನ ವ್ಯತ್ಯಾಸ ಆದೆ. ಪ್ರಯಾಣಿಕರು ಮತ್ತು ಶಾಲಾ ಮಕ್ಕಳ ಸಹಕಾರ ತರಕು ತೇಳಿ ಪುತ್ತೂರು ವಿಭಾಗದ ನಿಯಂತ್ರಣಾಧಿಕಾರಿಯು ಮನವಿ ಮಾಡಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೈ ಪುಲ್ದು ನಮ್ಮನ ಗೌಚಿಲ ಕೈಪಗು ಬೋಂಡಿಯಾನ ಕೊಡಗದ ಸಾಂಪ್ರದಾಯಿಕ ತಾಜಾ ಕಡಮುಟ್ಟು ಪಿಂಯ ಪಾಪುಟ ತರಿ ಅಕ್ಕಿ ಪುಡಿ ಎಲ್ಲ ತರತರ ಕೊಡವ ಕರಿ ಮಸಾಲಾ ಪುಡಿ ಎಲ್ಲಾಂಗು ಬಾರಿ ಮಡಿಕೇರಿ ಕಾಲೇಜ್ ರೋಡ್ಲು ಪಿಂಯ ಕೊಡವ ಸಮಾಜ ಕಾಂಪ್ಲೆಕ್ಸ್ ಐನ್ ಮನೆ ಔಟ್ಲೆಟ್ ಮಡಿಕೇರಿದ ಜನರಲ್ ತಿಮ್ಮಯ್ಯ ಸರ್ಕಲ್ ಶೀತಲ್ ಸ್ಟೋರ್ಸ್ ವಿರಾಜಪೇಟೆಲು ಕೆಎಸ್ಆರ್ಸಿ ಬಸ್ ಸ್ಟಾಂಡ್ರ ಇದಕ್ಕೆ ಶಾನ್ಬಾಗ್ ಕಾಂಪ್ಲೆಕ್ಸ್ ಐನ್ ಮನೆ ಔಟ್ಲೆಟ್ ಪಿಂಯ ಕಾವೇರಿ ಏಜೆನ್ಸೀಸ್ ಪೊನ್ನಪೇಟೆ. अपने 66वें वर्षगांठ पर समस्त देशवासियों को LIC पर विश्वास एवं भरोसा बनाए रखने के लिए हार्दिक धन्यवाद करते हैं. LIC हर पल आपके साथ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು ಇಲ್ಲಿ MBA ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಧರಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದರೆ ಸಂಪರ್ಕಿಸಿ ಧರಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್ ಹೆಬ್ಬಾಳ್ ಮೈಸೂರು. ಧರಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ದಿಮಾಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ಗಣಪತಿ ಸೇವಾ ಸಮಿತಿ ಕಕ್ಕುಂದಕಾಡು ನಾಪೋಕ್ಲು ಇವರ ವತಿಯಿಂದ 17ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಕೊಡಗಿನ ಎಲ್ಲಾ ಗಣಪತಿ ಸೇವಾ ಸಮಿತಿಯವರಿಗೆ ಸೆಪ್ಟೆಂಬರ್ 2ರಂದು ಮಧ್ಯಾಹ್ನ 2 ಗಂಟೆಗೆ ಕೆಸರುಗದ್ದೆ ಕಬಡ್ಡಿ ಹಾಗೂ ಹಗ್ಗ ಜಗ್ಗಾಟ ಪಂದ್ಯ ನಡೆಯಲಿದೆ. ಪ್ರವೇಶ ಶುಲ್ಕ 500. ಗೆದ್ದ ತಂಡಕ್ಕೆ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9446472 9016276273. JNJ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಲೂರು ಕೊಳುವಂಡ ಕಾರ್ಯಪ್ಪ 9448721469. ವಿದ್ಯಾರ್ಥಿಗಳೇ ಹಾಗೂ ಉದ್ಯೋಗ ಆಕಾಂಕ್ಷಿಗಳೇ, ನಿಮ್ಮ ಕಂಪ್ಯೂಟರ್ ಸ್ಕಿಲ್ ಅನ್ನು ಹೆಚ್ಚಿಸಿಕೊಳ್ಳಲು ನಿಮಗೊಂದು ಸುವರ್ಣಾವಕಾಶ. ಇದೀಗ ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ಗ್ಲೋಬಲ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ವಿವಿಧ ಕೋರ್ಸ್ಗಳನ್ನು ರಿಯಾಯಿತಿ ಶುಲ್ಕದಲ್ಲಿ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಮೊಬೈಲ್ 8436338999. ಕೊದ್ದೂರು ಕವಡಕೇರಿ ಯುವಕ ಸಂಘದ ವತಿಯಿಂದ 47ನೇ ವಾರ್ಷಿಕ ಕೈಲ್ಮೂರ್ತ ಹಬ್ಬದ ಆಟೋಟಗಳ ಸ್ಪರ್ಧೆ ಸೆಪ್ಟೆಂಬರ್ 3ರಂದು ಸಂಘದ ಆವರಣ ಮೈದಾನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಟ್ಟಿಮಡ ಎಸ್ ಬಾಲಕೃಷ್ಣ, ಉದ್ಘಾಟನೆ ಅಮ್ಮನಂಡ ಎಸ್ ಸುಬ್ಬಯ್ಯ, ಅತಿಥಿಗಳಾಗಿ ಚೌರೀರ ಸುನಿ ಅಚ್ಚಯ್ಯ, ಮಂಡ್ಯಪಂಡ ಕೆ ರಮೇಶ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಟಿ ಕುಸುಮಾವತಿ ಮತ್ತಿತರ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಕ್ರೀಡಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಸದಸ್ಯರು ಕೇಳಿಕೊಂಡಿದ್ದಾರೆ. ಕಾಕೋಟುಪರಂಬು ಕೈಲು ಮುಹೂರ್ತ ಸಂಘ ಕಾಕೋಟುಪರಂಬು ವಿರಾಜಪೇಟೆ ಇದರ 72ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಟೋಟ ಸ್ಪರ್ಧೆ ಇದೇ 3ರಂದು ಶನಿವಾರ ಅಪರಾಹ್ನ 2 ಗಂಟೆಯಿಂದ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಗೋಣಿಕೊಪ್ಪಲಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಕಾಳಿಮಾಡ ಕೆ ಶಿವಪ್ಪ, ಇಕೋ ಸಂಘಟನೆಯ ಸಂಚಾಲಕ ಕೊಕ್ಕಲೆಮಾಡ ಮಂಜು ಚಿನ್ನಪ್ಪ, ಕಾಕೋಟುಪರಂಬು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮ್ಯಾವಡ ಗಿರೀಶ್ ಬೋಪಣ್ಣ ಆಗಮಿಸಲಿದ್ದಾರೆ. ಕ್ರೀಡಾಭಿಮಾನಿಗಳಿಗೂ ಸಾರ್ವಜನಿಕರಿಗೂ ಸ್ವಾಗತ ಕೋರುತ್ತಿದ್ದಾರೆ ಸಂಘದ ಅಧ್ಯಕ್ಷರಾದ ಮಂಡೇಟಿರ ಎಂ ಸುರೇಶ್, ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂರ್ಣಚ್ಚ ಮತ್ತು ಆಡಳಿತ ಮಂಡಳಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ 2022ರ ಸೆಪ್ಟೆಂಬರ್ 7ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಆವರಣದಲ್ಲಿ ನಡೆಯಲಿದೆ. 2021-22 ಸಾಲಿನಲ್ಲಿ ಸಂಘದ ಸದಸ್ಯರ ಮಕ್ಕಳು 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿ ತೇರ್ಗಡೆಯಾಗಿದ್ದಲ್ಲಿ ಸಂಘವು ನೀಡುವ ಪ್ರತಿಭಾ ಪುರಸ್ಕಾರ ಪಡೆಯಲು ಲಿಖಿತ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಸೆಪ್ಟೆಂಬರ್ 5ರ ಒಳಗಾಗಿ ಸಂಘದ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಆಹ್ವಾನ ಪತ್ರ ಸಿಗದವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಭೆಗೆ ಹಾಜರಾಗುವಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ ಪ್ರಕಟಣೆ ತಿಳಿಸಿದೆ. ನಾಡಿನ ಜನತೆಗೆ ಕೈಲ್ ಮೂರ್ತ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಪ್ರಭಾಕರ್ ಭಂಡಾರಿಯಲ್ಲಿ ಡೈನೆಕ್ಸ್ ಕಂಪನಿಯ ಹೊಸ SPBL ಸಿಂಗಲ್ ಬ್ಯಾರಲ್ ಗನ್ ಈಗ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಇದರೊಂದಿಗೆ ತೋಟಗಳು ಉಚಿತ. ಬನ್ನಿ, ಅಧಿಕೃತ ಮಾರಾಟಗಾರರು ಮೆಸ್ಸೆಸ್ ಬಿ ಪ್ರಭಾಕರ್ ಭಂಡಾರಿ, ಮಹದೇವಪೇಟೆ, ಮಡಿಕೇರಿ. ಕಾಲ್ 229937. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ: ಮಡಿಕೇರಿ ದೇಚೂರು ಕೇರಿಲುವ ಸೈಂಜ ಬುಟ್ಟಿಯಂಡ ಪೌತಿ ಅಯ್ಯಪ್ಪ ಅಂಗಡ ಪೊಣ್ಣು ವಿಶಾಲಾಕ್ಷಿ ಸೀತಾ ಅಂಗ ಇಂದು ಪೊಲಕ ಮರಣಪಟ್ಟಿತು. 87 ಬಯತ್ರ ಬುಟ್ಟಿಯಂಡ ಸೀತಾ ವಿಶಾಲಾಕ್ಷಿ ಅಂಗಡ ತಾಮನೆ ಮಣಿಯಪ್ಪಂಡ ದಪನ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತು ನಡಪ. ಮೂಲತ್ತು ಬಾಳುಗೋಡು ಗ್ರಾಮತ್ರ ವಿರಾಜ್ಪೇಟೆಲುವ ಸೈಂಜ ಮಾಚೆಟ್ಟಿರ ಸುಬ್ರಹ್ಮಣಿ ರತ್ತು ಅಂಗ ಇಂದು ಮರಣಪಟ್ಟಿತು. 74 ಬಯತ್ರ ಮಾಚೆಟ್ಟಿರ ಸುಬ್ರಹ್ಮಣಿ ರತ್ತು ಅಂಗಡ ಆಕಿರಿ ಕಾರ್ಯ ನಾಳೆ ವಿರಾಜ್ಪೇಟೆ ಕೊಡವ ಸಮಾಜ ಕ್ಯಾಕೊಳತು ಮಜಣ 1.5 ಗಂಟೆಗೆ ನಡಪಂದು ಒಕ್ಕಕರ ಅರ್ಚಿಟಿತು. ಮೂಲತ ಕಾಲೂರು ಗ್ರಾಮತ್ರ ಹಾಕತ್ತೂರು 90 ಮನೆ ನಿವಾಸಿ ಕೊಂಬಾರನ ದಿವಂಗತ ಸೋಮಣ್ಣ ಅವರ ಪತ್ನಿ ದೇವಕಿ ಅವರು ಇಂದು ಬೆಂಗಳೂರಿನಲ್ಲಿ ನಿಧನರಾದರು. 65 ವರ್ಷ ಪ್ರಾಯದ ಕೊಂಬಾರನ ದೇವಕಿ ಅವರ ತವರುಮನೆ ಹೊಸೇರಿ ಕರ್ಣಯ್ಯನ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ 90 ಮನೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಪ್ರವಾಸಿ ಕೇಂದ್ರ ಆನ ದುಬಾರೆಲು ಪ್ರವಾಸಕ್ಕೆ ಮೂಲಭೂತ ಸೌಲಭ್ಯತ್ನ ಅಧಿಮಾಡುವ ಸಂಬಂಧಪಟ್ಟವು ಅವಶ್ಯ ಕ್ರಮ ಅಡ್ತೋವನಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಸೂಚನೆ ಕೊಡ್ತದೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಇಂದು ನಡೆದ ರಿವರ್ ರಾಫ್ಟಿಂಗ್ ನಿರ್ವಹಣೆ ಪಿಂಜ ಮೇಲುಸ್ತುವಾರಿ ಸಮಿತಿ ಸಭೆಯ ಕೊರವು ಕಾರಿಕೆ ವಹಿಸಿದ ತಕ್ಕಪರಂದ ಅವು ಪ್ರವಾಸಿಗಳ ಸುರಕ್ಷತೆಯ ದೃಷ್ಟಿಯಿಂದ ರಾಫ್ಟಿಂಗ್ ಬೋಟ್ರ ಸ್ಥಿತಿನ ಚಾಯತೆ ಕಾತೋವಾಂಡ ಕೂಟಕ್ಕೆ ರಾಫ್ಟಿಂಗ್ ನಡೆಸುವ ಸಂದರ್ಭ ರಕ್ಷಣಾ ಕವಚ ಇಟ್ಟವನ ಕಡ್ಡಾಯ ಮಾಡಿತ್ತು. ತಜ್ಞಗಳುಂಡು ರಾಫ್ಟಿಂಗ್ ನಡೆಸುವುದು ನಿರ್ದೇಶನ ಕೊಡ್ತಿತ್ತು. ಪ್ರವಾಸಿಗಕ್ಕೆ ತೊಂದರೆ ಆಗತನಕ್ಕೆ ರಾಫ್ಟಿಂಗ್ ನಡೆಸುವವು ನಡೆದೋವಾಂಡ ಕೂಟಕ್ಕೆ ಅವಶ್ಯ ಪ್ರಮಾಣ ಪತ್ರ ಪಡೆದವನಿಗೆ ತಾಕೀತು ಮಾಡಿಸಿ. ಜಿಲ್ಲೆಯಲ್ಲಿ